ಹೇಗಪ್ಪ ಹೇಳಿದ್ರೆ, ನಾವು ಯಾವ ಗಿಡವನ್ನು ಬೆಳಿತೇವೆ ಅದಕ್ಕೆ ತಕ್ಕಂತೆ ಕುಂಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಯಾವುದೇ ಕಂಟೈನರ್ಗಳಲ್ಲಿ ನಾವು ಗಿಡಗಳನ್ನು ನೆಡಬಹುದು. ನಮಗೆ ಸುಲಭವಾಗಿ ಸಿಗುವಂತಹ ಹಳೆ ಡಬ್ಬ, ಬಕೆಟು, ಪೇಂಟ್ ಬಕೆಟು, ಮಗ್ಗ, ಸಿಮೆಂಟ್ ಚಟ್ಟಿ, ಗ್ರೋ ಬ್ಯಾಗ್, ಮಣ್ಣಿನ ಪಾಟು ಇತ್ಯಾದಿ, ಇನ್ನು ಅಕ್ಕಿ ಚೀಲಗಳು, ಸಿಮೆಂಟ್ ಚೀಲಗಳು, ಇವು ಸಾಮಾನ್ಯವಾಗಿದೆ. ಒಂದು ವರ್ಷ ಮಾತ್ರ ಇದರ ಬಳಕೆಗೆ ಯೋಗ್ಯ. ಆದರೆ ಇದರ ಒಟ್ಟಿಗೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ನ ದಾರಗಳು ಮಣ್ಣಿನೊಂದಿಗೆ ಸೇರುತ್ತದೆ. ಆದ್ದರಿಂದ ನನ್ನ ಪ್ರಕಾರ ಈ ಸಿಮೆಂಟ್ ಚೀಲಗಳು ಇದಕ್ಕೆ ಉಪಯೋಗ ಮಾಡಬಾರದು ಅಂತ ಹೇಳಿ ಹೇಳ್ತೇನೆ ನಾನು. ಪ್ಲಾಸ್ಟಿಕ್ ಅದರೊಳಗೆ ಸೇರಿರುವ ಕಾರಣ ನಮ್ಮ ಮನೆಯಿಂದ ಪ್ಲಾಸ್ಟಿಕನ್ನು ತೆಗಿಲಿಕ್ಕೆ ಅದನ್ನು ಸಾಧ್ಯ ಇಲ್ಲ. ಆಗ ನಾವೇನು ಮಾಡ್ತೀವಿ, ನಮ್ಮ ಕಾಂಪೌಂಡಿಂದ ಆಚೆ ಹಾಕ್ತೇವೆ. ಸೊ ಕಾಂಪೌಂಡಿಂದ ಆಚೆ ಹಾಕಿದರೆ ನಮ್ಮ ಮನೆಯಿಂದ ಆ ಪ್ಲಾಸ್ಟಿಕ್ ಹೋಯ್ತೆ ಹೊರತು ಪ್ರಕೃತಿಯ ಮಡಿಲಿನಿಂದ ಆ ಪ್ಲಾಸ್ಟಿಕ್ ಹೋಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಸಿಮೆಂಟ್ ಚೀಲ ಹಾಗೆ ಪ್ಲಾಸ್ಟಿಕ್ ಚೀಲಗಳನ್ನು ಯಾರೂ ಉಪಯೋಗಿಸಬೇಡಿ ಹೇಳಿ ನನ್ನ ವಿನಂತಿ. ಎಲ್ಲದಕ್ಕಿಂತ ಚೀಪ್ ಅಂತ ಹೇಳಿದರೆ ಗ್ರೋ ಬ್ಯಾಗ್. ಇದು ಸುಲಭವಾಗಿ ಸಿಗುತ್ತದೆ. ಇದು ಆಚೆ ಈಚೆ ಶಿಫ್ಟ್ ಮಾಡುವುದು ಸಹ ಸುಲಭ, ಆದರೆ ವೆಯ್ಟ್ ಕಡಿಮೆ ಇರುತ್ತದೆ. ಇದು ನಮಗೆ ತುಂಬ ಬಾಳಿಕೆ ಬರ್ತದೆ. ನಾವು ಸರಿಯಾಗಿ ಉಪಯೋಗ ಮಾಡಿದಲ್ಲಿ ಇದನ್ನು 3-4 ವರ್ಷ ನಾವು ಉಪಯೋಗಿಸಬಹುದು. ಇನ್ನು ನಾವು ಕುಂಡಗಳನ್ನು ಆಯ್ಕೆ ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಯಾವುದು ಅಂತ ಹೇಳಿದರೆ, ನಾವು ಯಾವಾಗಲೂ ಕುಂಡ ನಮ್ಮ ನೆಲಕ್ಕೆ ಟಚ್ ಆಗುವ ಹಾಗೆ ಫ್ಲ್ಯಾಟ್ ಆಗಿ ಇರಬಾರದು. ಯಾಕೆ ಹೇಳಿದರೆ ಅದರಲ್ಲಿ ನೀರು ಬಸಿದು ಹೋಗುವುದಿಲ್ಲ ಸರಿಯಾಗಿ. ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ನಾವು ಪಾಟ್ಗಳನ್ನಾಗಲಿ, ಈ ಗ್ರೋ ಬ್ಯಾಗ್ಸ್ ಆಗಲಿ, ಯಾವುದನ್ನೇ ಇಡಬೇಕಾದ್ರೂ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಇಡಬೇಕು. ಈಗ ಅದಕ್ಕೆ ಎಂತ ಮಾಡುವ ಹೇಳಿದರೆ, ಈ ಮೂರು ಸಾಮಾನ್ಯವಾಗಿ ಮನೆಯಲ್ಲಿ ತೆಂಗಿನಕಾಯಿ ನಾವು ಉಪಯೋಗಿಸ್ತೇವೆ. ಆ ತೆಂಗಿನಕಾಯಿ ನಂತರ ಕರಟಗಳು ಸಿಗ್ತದೆ. ಆ ಕರಟವನ್ನು, ಮೂರು ಕರಟವನ್ನು ಹೀಗೆ ಇಟ್ಟು ಮಧ್ಯದಲ್ಲಿ ನೀವು ಅದರ ಮೇಲೆ ಗ್ರೋ ಬ್ಯಾಗ್ ಆಗಲಿ, ಪ್ಲಾಸ್ಟಿಕ್ ಬಕೆಟ್ ಆಗಲಿ, ಎನಿ ಯಾವುದೇ ಕಂಟೈನರ್ ಆಗಲಿ ನೀವು ಅದರಲ್ಲಿ ಇಡಬಹುದು. ಆಗ ಅದು ಸುಲಭವಾಗಿ ನೀರು ಬಸಿದು ಹೋಗುತ್ತದೆ. ಇನ್ನೊಂದು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಬಕೆಟಿಗೆ ಸಾಮಾನ್ಯವಾಗಿ ನಾವು ತೂತು ಮಾಡುವಾಗ ಒಂದು ಮಿಸ್ಟೇಕ್ ಮಾಡ್ತೇವೆ ಅಂತ ಹೇಳಿದರೆ, ಅದು ಬಕೆಟಿನ ತಳಭಾಗದಲ್ಲಿ ನಾವು ತೂತು ಮಾಡ್ತೇವೆ. ನಿಜವಾಗಲೂ ತಳಭಾಗದಲ್ಲಿ ತೂತು ಮಾಡಿದರೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಒಂದು ಅದು ನೆಲಕ್ಕೆ ಟಚ್ ಆಗಿರ್ತದೆ, ಅಥವಾ ಇಲ್ಲದಿದ್ದರೆ ಅದಕ್ಕೆ ಮಣ್ಣು, ಬೇರೆ ನಾವು ಹಾಕುವ ಗೊಬ್ಬರ ಆಗಲಿ ಯಾವುದಾದ್ರೂ ಅದು ತೂತಿಗೆ ಸಿಕ್ಕಿ ಹಾಕಿಕೊಂಡಾಗ ಅದೇನಾಗ್ತದೆ, ನೀರು ಹೊರ ಹೋಗುವುದಿಲ್ಲ. ನೀರು ಹೊರ ಹೋಗದಿದ್ದಾಗ ಆಟೋಮೆಟಿಕಲಿ ನಾವು ಹಾಕಿದ ಗಿಡಕ್ಕೆ ಬೇರಿಗೆ ಫಂಗಸ್ ಬರುವುದು, ನೀರು ಹೆಚ್ಚಾಗಿ ಕೊಳೆಯುವುದು, ಹೀಗೆಲ್ಲ ಆಗ್ತದೆ. ಆದ್ದರಿಂದ ಬಕೆಟನ್ನು ತೂತ ಮಾಡುವಾಗ ಬಕೆಟಿನ ಸೈಡ್ಗಳಿಗೆ, ಡ್ರಮ್ ಆಗಲಿ, ಬಕೆಟ್ ಆಗಲಿ, ಎನಿ ಕಂಟೈನರ್ ಉಪಯೋಗ ಮಾಡಬೇಕಾದ್ರೆ ಅದನ್ನು ಸೈಡಲ್ಲಿ ಸಾಮಾನ್ಯವಾಗಿ ಒಂದು 3-4 ತೂತನ್ನು ಮಾಡಬೇಕಾಗ್ತದೆ. ಈ ಪ್ರತಿ ತೂತಿಗೂ ಕೂಡ ಒಂದು ಹಂಚಿನ ತುಂಡು ಅಥವಾ ಕಲ್ಲು ಯಾವುದಾದ್ರೂ ಒಂದು ಸಣ್ಣಕ್ಕೆ ನಾವು ಅಡ್ಡವಾಗಿ ಇಡಬೇಕಾಗ್ತದೆ. ಯಾಕೆ ಹೇಳಿದರೆ ಇದರಿಂದ ನೀರು ಮಾತ್ರ ಬಸಿದು ಹೊರಗೆ ಹೋಗಬೇಕು, ಮಣ್ಣು ಅಲ್ಲೇ ಇರಬೇಕು. ಇಲ್ದಿದ್ರೆ ತುಂಬ ದೊಡ್ಡ ತೂತಾದರೆ ತೂತಿನೊಟ್ಟಿಗೆ ಮಣ್ಣು, ಕಸ ಎಲ್ಲ ಸಹ ಹೊರಗೆ ಹೋಗ್ತದೆ, ಕೆಲವೊಮ್ಮೆ ಅದು ಬ್ಲಾಕ್ ಕೂಡ ಆಗ್ತದೆ. ಆದ್ದರಿಂದ ಈ ಕುಂಡಗಳ ಆಯ್ಕೆಯಲ್ಲಿ ಇದು ನನ್ನ ಪ್ರಕಾರ ಅತಿ ಮುಖ್ಯವಾದ ಅಂಶ ಆಗಿದೆ. ಇನ್ನು ನಾವು ಅಲಂಕಾರಿಕ ಗಿಡಗಳಿಗೆ ಈಗ ಪಿಂಗಾಣಿ ಕುಂಡಗಳು ಸಿಗುತ್ತದೆ. ಮನೆ ಒಳಗೆ ಇಡ್ಲಿಕ್ಕೂ ಸಹ ತುಂಬ ಸುಂದರವಾಗಿರ್ತದೆ. ಈಗ ಮನೆಯಲ್ಲಿ ಸಾಧಾರಣವಾಗಿ ನಾವು ಹಳೆಯ ಪಾತ್ರೆಗಳಿರಬಹುದು, ಹಳೆಯ ಬಕೆಟ್ಗಳಾಗಿರ್ಬೋದು, ಇದೆಲ್ಲವನ್ನು ಬಳಸಬಹುದು. ಇನ್ನು ಕೆಲವು ಟೈಮ್ ಏನಾಗ್ತದೆ, ನಾವು ಕಾಫಿ ಟೀಯನ್ನು ಎಲ್ಲ ಪಿಂಗಾಣಿ ಮಗ್ಗಗಳಲ್ಲಿ ಕುಡಿತಾ ಇರ್ತೇವೆ. ಅಂತಹ ಪಿಂಗಾಣಿ ಮಗ್ಗಗಳ ಎಲ್ಲಿಯಾದರೂ ಕೆಳಗೆ ಬಿದ್ದು ಒಡೆದು ಹೋದರೆ ಅದನ್ನು ಕೂಡ ನೀವು ಆ ಒಡೆದ ಭಾಗವನ್ನು ಕಾಣದ ಹಾಗೆ ಅದರಲ್ಲಿ ಒಂದು ಸಣ್ಣ ತೂತನ್ನು ಮಾಡಿ ಅದಕ್ಕೆ ನೀವು ಅಲಂಕಾರಿಕವ ಗಿಡಗಳನ್ನು ನೆಡುವುದರಿಂದ ಅದು ತುಂಬ ಸುಂದರವಾಗಿ ಮನೆ ಒಳಗೆ ಇಡಬಹುದು, ತುಂಬ ಸುಂದರವಾಗಿ ಸಹ ಕಾಣ್ತದೆ, ಮತ್ತೆ ವಸ್ತುಗಳ ಮರುಬಳಕೆ ಆಗ್ತದೆ. ನಾವು ಅದನ್ನು ಪುನಃ ವಾಪಸ್ ವೇಸ್ಟ್ ಮಾಡುವುದಕ್ಕಿಂತ ಈ ಮರುಬಳಕೆ ಆಗಿ ಸದ್ವಿನಿಯೋಗ ಆಗ್ತದೆ ಹೇಳಿ ನನ್ನ ಅನಿಸಿಕೆ. ಇನ್ನು ಸಿಮೆಂಟ್ ಚಟ್ಟಿ, ಇದು ಸ್ವಲ್ಪ ಭಾರವಾಗಿರ್ತದೆ, ಇದು ಬಾಲ್ಕಾನಿಗಳಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆ ಹೇಳಿದರೆ ಇದು ಬಾಲ್ಕಾನಿಗೆ ಹೆಚ್ಚು ಸಪೋರ್ಟ್ ಇಲ್ಲ. ಇದರೊಟ್ಟಿಗೆ ನಾವು ಮಣ್ಣು ನೀರು ಎಲ್ಲ ಹಾಕುವಾಗ ಬಾಲ್ಕಾನಿ ಸಾಮಾನ್ಯವಾಗಿ ವೀಕ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ನಾವೇನು ಮಾಡಬೇಕು, ಇದು ಕೆಳಗಡೆ ಅಂತ ಹೇಳಿದರೆ ನೆಲದಲ್ಲಿ ಇಡುವುದು ಒಳ್ಳೆಯದು. ಇನ್ನು ಹಳೆಯ ಡ್ರಮ್ಮು, ಪೇಂಟ್ ಬಕೆಟು ನಮಗೆ ಬೇಕಾದ ರೀತಿ ಕಟ್ ಮಾಡಬಹುದು. ಇದರಲ್ಲಿ ತುಂಬ ಮಣ್ಣು ಹಿಡಿತದೆ. ಈಗೇನಾಗ್ತದೆ, 250 ಲೀಟರಿನ ಡ್ರಮ್ಮು ತೆಕ್ಕೊಂಡ್ರೆ ನಾವು ಅದನ್ನು ನಾವು ಅರ್ಧ ಭಾಗವಾಗಿ ಸಹ ಕಟ್ ಮಾಡಿ ಎರಡಾಗಿ ಸಹ ಉಪಯೋಗಿಸ್ಬೋದು, ಇಲ್ಲ ನಡುವಲ್ಲಿ ಕಟ್ ಮಾಡಿ ಸಹ ಅದನ್ನು ನಾವು ಉಪಯೋಗಿಸ್ಬೋದು. ಇನ್ನು ದೊಡ್ಡ ಡ್ರಮ್ಮು ಕೂಡ ಇಡ್ಬೋದು. ಅಂಥ ಡ್ರಮ್ಮುಗಳಲ್ಲಿ ನಾವು ಬಾಳೆಗಿಡಗಳನ್ನು ಹಾಕ್ಬೋದು, ಮತ್ತು ಮಾವು, ಹಲಸು, ಸಪೋಟ ಇಂತಹ ಗಿಡಗಳನ್ನು ಸ್ವಲ್ಪ ದೊಡ್ಡ ರೀತಿಯ ಡ್ರಮ್ಮಲ್ಲಿ ಇಡೋದ್ರಿಂದ ಇದರ ಬಾಳಿಕೆ ಸಹ ಜಾಸ್ತಿ ಆಗ್ತದೆ, ಮತ್ತು ದೊಡ್ಡ ಗಿಡಗಳಿಗೆ ಹೆಚ್ಚು ಮಣ್ಣು ಸಹ ಬೇಕಾಗ್ತದೆ ಅದರ ಗ್ರೋತಿಗೆ. ಅದಕ್ಕೋಸ್ಕರ ಹಾಗಾಗಿ ನೀವು ಆ ಸಾಧಾರಣ ಮರವಾಗಿ ಬೆಳೆವಂಥ ಗಿಡಗಳನ್ನು ಕುಬ್ಜವಾಗಿ ಬೆಳೆಸುವಕ್ಕೆ ಈ ಥರ ಡ್ರಮ್ಮುಗಳು ತುಂಬ ಸಹಾಯಕಾರಿಯಾಗ್ತದೆ. ಇದರಿಂದ ನಮಗೆ ಹಣ್ಣುಗಳ ಬೆಳೆ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ನಾವು ಬೋನ್ಸಾಯ್ಗಳನ್ನು ಮಾಡುವಾಗ ನಾವು ಹೆಚ್ಚಾಗಿ 2 ತೂತು ಇರುವ 4 ಇಂಚಿನ ಎತ್ತರ ಸಾಮಾನ್ಯವಾಗಿ ಆಯ್ಕೆ ಮಾಡ್ತೇವೆ. ಇದು ಚೌಕಾಕಾರ, ಆಯತಾಕಾರ, ದುಂಡಾಕಾರ, ಹೆಕ್ಸಗನ್ನು ಹೀಗೆ ತುಂಬ ಶೇಪ್ಗಳಲ್ಲಿ ಸಿಗ್ತದೆ. ಆದರೆ ಈ ಬೋನ್ಸಾಯ್ ಕುಂಡವನ್ನು ಆಯ್ಕೆ ಮಾಡುವಾಗ ದಯವಿಟ್ಟು 2 ತೂತ ಇರಲೇಬೇಕು, ಅಂತಹ ಪಾಟ್ಗಳನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು. ಯಾಕೆಂತ ಹೇಳಿದರೆ ಬೋನ್ಸಾಯನ್ನು ನಾವು 2 ತಂತಿಯಿಂದ ನಾವು ಅದನ್ನು ಗಿಡವನ್ನು ಕಟ್ಟುತ್ತೇವೆ. ಅದಕ್ಕೆ 4 ಇಂಚ್ ಇರುವ ಕಾರಣ ಗ್ರೋತ್ ಜಾಸ್ತಿ ಇರುವಾಗ ಅದನ್ನು ಹೋಲ್ಡ್ ಮಾಡುವ ಶಕ್ತಿ ಇರುವುದಿಲ್ಲ. ಸೊ ಅದನ್ನು ನಾವು ತಂತಿಯಲ್ಲಿ ಕಟ್ಟುವ ಕಾರಣ ನಮಗೆ 2 ತೂತ ಇರುವ ಪಾಟನ್ನೇ ಆಯ್ಕೆ ಮಾಡಬೇಕು. ಇನ್ನು ಆರ್ಕಿಡ್ಗಳಿಗೆ ಚೆನ್ನಾಗಿ ಗಾಳಿ ಆಡುವಂತಹ ಪಾಟನ್ನು ನಾವು ಆಯ್ಕೆ ಮಾಡಬೇಕು. ಇದರಲ್ಲಿ ತುಂಬ ಹೋಲ್ಸ್ ಇರಬೇಕು. ಇರುವ ಪಾಟಿನ ಸರಾಗವಾಗಿ ನೀರು ಬಸಿದು ಹೋಗುವಂತಿರಬೇಕು. ಅದರಲ್ಲಿ ತೆಂಗಿನ ಸಿಪ್ಪೆಯಲ್ಲೂ ಸಹ ನಾವು ಆರ್ಕಿಡ್ಗಳನ್ನು ಬೆಳೆಸಬಹುದು. ಇದಕ್ಕೆ ಮಣ್ಣಿನ ಅಗತ್ಯ ಜಾಸ್ತಿ ಇಲ್ಲ. ಕೊಕೊಪೀಟು, ತೆಂಗಿನ ನಾರು, ಇದ್ದಿಲು ಇದಕ್ಕೆ ಬೇಕಾಗ್ತದೆ. ಇನ್ನು ಜಲಸಸ್ಯಗಳಿಗೆ ಟಬ್ಗಳನ್ನು ಆಯ್ಕೆ ಮಾಡಬೇಕು. ತಾವರೆಗಳಿಗೆ ಸಾಧಾರಣವಾಗಿ 250 ಲೀಟರಿನ ಡ್ರಮ್ಮನ್ನು ಅರ್ಧ ಕಟ್ ಮಾಡಿ ಎರಡಾಗಿ ಉಪಯೋಗಿಸಬಹುದು. ಇದಕ್ಕೆ ಆಳ ಅಗತ್ಯ. ಇನ್ನು ನೈದಿಲೆಗಳಿಗೆ ಅಗಲ ಬೇಕು, ಇದಕ್ಕೆ ಎತ್ತರ ಬೇಡ. ಹಾಗಾಗಿ ಈ ಸಾಮಾನ್ಯ ಟಬ್ಗಳನ್ನು ಉಪಯೋಗಿಸುವುದು ಇದಕ್ಕೆ ಸೂಕ್ತ ಆಗಿರ್ತದೆ. ಇನ್ನು ಗಿನಿ ಬ್ಯಾಗ್ಗಳನ್ನು ನೀವು ಗೆಡ್ಡೆ ಗೆಣಸು ತರಕಾರಿಗಳಿಗೆ ಉಪಯೋಗಿಸಬಹುದು. ಇದು 1 ಟೈಮ್ ಯೂಸ್ ಮಾತ್ರ. ಸಾಧಾರಣ ಗೆಡ್ಡೆ ಗೆಣಸುಗಳು ಒಂದು 4-5 ತಿಂಗಳಿನ ಬೆಳೆ. ಅಷ್ಟು ಹೊತ್ತಿಗೆ ಆ ಬ್ಯಾಗ್ ಬಾಳಿಕೆ ಸಹ ಅಷ್ಟೇ ಇರುತ್ತೆ. ಇದು ಸುಲಭ ಆಗ್ತದೆ ಅಂತ ಹೇಳಿ. ಇನ್ನು ಸೊಪ್ಪು ತರಕಾರಿಗಳಿಗೆ ಅಗಲ ಬೇಕು. ನಮಗೆ ಇದರ ಏರಿಯಾ ಮಾತ್ರ ಬೇಕು, ಇದಕ್ಕೆ ವಾಲ್ಯೂಮ್ ಬೇಡ, ಡೆಪ್ತ್ ಕೂಡ ಬೇಡ. ಈ ಸೊಪ್ಪು ತರಕಾರಿಗಳಿಗಾಗುವಾಗ ನಾವು ಟ್ರೇ ಅಂತಹ ಪಾಟ್ಗಳನ್ನು, ಸ್ವಲ್ಪ ಅಗಲವಾಗಿ ಇರುವಂತಹ ಪಾಟ್ಗಳನ್ನು ಆಯ್ಕೆ ಮಾಡೋದು ಸೂಕ್ತ ಆಗಿರ್ತದೆ. ಇನ್ನು ಗಿಡ ತರಕಾರಿಗಳಿಗೆ ಮಿನಿಮಮ್ 8-12 ಇಂಚಿನ ಪಾಟು ಅಗತ್ಯ. ಇದು ಗ್ರೋ ಬ್ಯಾಗ್ ಆಗಲಿ ಅಥವಾ ಪಾಟ್ ಆಗಲಿ, ನಿಮ್ಮನೆ ಬಕೆಟ್ ಆಗಲಿ, ಯಾವುದಾದ್ರೂ ಆಗಿರ್ಬೋದು, 8-12. ಗಿಡ ತರಕಾರಿಗಳು ಯಾವುದಂತ ಹೇಳಿದರೆ ಬೆಂಡೆ, ಬದನೆ, ಮೆಣಸು ಈ ತರಹ ಗಿಡಗಳಿಗೆ ಸಾಧಾರಣ ಇಷ್ಟು ಡೆಪ್ತಿನ ಪಾಟು ಅಗತ್ಯ ಇರ್ತದೆ. ಇನ್ನು ನಾವು ಈ ಬಳ್ಳಿ ತರಕಾರಿಗಳಿಗೆ ಟಬ್ಗಳಲ್ಲಿ ಹಾಕಿಡಲಿಕ್ಕೆ ಜಾಗ ಬೇಕು. ಯಾಕೆ ಹೇಳಿದರೆ ಇದರ ಬೇರು ಅಗಲವಾಗಿ ಹರಡ್ತದೆ, ಆಗ ನಿಮಗೆ ಈಲ್ಡಿಂಗ್ ಜಾಸ್ತಿ ಸಿಗುತ್ತೆ. ಬೇರು ಅಗಲವಾಗಿ ಹೋದಷ್ಟು ಸಹ ನಿಮಗೆ ಜಾಸ್ತಿ ಸಿಗುತ್ತೆ. ಗೆಡ್ಡೆಗಳನ್ನು ಕ್ರೆಟ್ಗಳಲ್ಲಿ ಬೆಳೆಯುವುದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ನಾವು ತರಕಾರಿ ಅಂಗಡಿಗೆ ಹೋದಾಗ ಅದರಲ್ಲಿ ದೊಡ್ಡ ದೊಡ್ಡ ತೂತಿನ ಪ್ಲಾಸ್ಟಿಕ್ ಕ್ರೆಟ್ಗಳಂತ ಹೇಳ್ತಾರೆ, ಅದರಲ್ಲಿ ನೀವು ಗೆಡ್ಡೆ ತರಕಾರಿಗಳನ್ನು ಬೆಳೆದ್ರೆ ಅದಕ್ಕೆ ಅಗಲ ಜಾಸ್ತಿ ಇರುವ ಕಾರಣ ಬೆಳೆಯೂ ಸುಲಭವಾಗಿ ಬರ್ತದೆ. ಆಗ ಗಾಳಿ ಸಹ ಜಾಸ್ತಿ ಆದ್ದರಿಂದ ಅದರ ಹರಡುವಿಕೆ ಹೆಚ್ಚಾಗ್ತದೆ. ಇನ್ನು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ವಿಶೇಷವಾಗಿ ಅಂತ ಹೇಳಿದರೆ ತಿಮರೆ, ಟೊಮೊಟೊ, ಸಾಂಬಾರ ಬಳ್ಳಿ ಇತ್ಯಾದಿಗಳನ್ನು ಬೆಳಿಬೋದು. ಇದಲ್ಲದೆ ಅನೇಕ ಅಲಂಕಾರಿಕ ಗಿಡಗಳನ್ನು ಸಹ ನಾವು ಬೆಳಿಬೋದು. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 4ನೆಯ ಕಂತಿನಲ್ಲಿ ಕುಂಡಗಳನ್ನು ಆಯ್ಕೆ ಮಾಡುವಾಗ ಗಮನಿಸಬೇಕಾದ ಅಂಶಗಳು ಈ ಕುರಿತು ಮಾತನಾಡಿದವರು ಶ್ರೀಮತಿ ದಾಕ್ಷಾಯಣಿ. ಈ

ಇದರಲ್ಲಿ ಅತಿ ಹೆಚ್ಚಾಗಿ ಮಳೆಗಾಲದಲ್ಲಿ ಕಂಡುಬರುವಂಥದ್ದು ಅಂತಂದರೆ ಸುಳಿಕೊಳೆ ರೋಗ. ಈ ಸುಳಿಕೊಳೆ ರೋಗ ಸಣ್ಣ ಗಿಡದಲ್ಲೂ ಕೂಡ ಬರಬಹುದು, ಇವಾಗ ನಾಟಿ ಮಾಡಿ ಸ್ವಲ್ಪ ಸಮಯದಲ್ಲೂ ಕೂಡ ಬರಬಹುದು, ದೊಡ್ಡ ಮರಗಳಲ್ಲಿ 10-20 ವರ್ಷಗಳ ವಯಸ್ಸಿನ ಮರಗಳಲ್ಲೂ ಕೂಡ ಬರಬಹುದು, ಇಲ್ಲಿ ಅದಕ್ಕಿಂತ ಹೆಚ್ಚಿನ ವರ್ಷದ ಮರಗಳಲ್ಲೂ ಕೂಡ ಬರಬಹುದು. ಈ ರೋಗವು ಒಂದು ಶಿಲೀಂಧ್ರದಿಂದ ಬರುವಂಥದ್ದು, ಫೈಟೋಪ್ತರಾ ಪಾಮಿಯೋರಾ ಅನ್ನುವಂಥ ಶಿಲೀಂಧ್ರದಿಂದ ಉಂಟಾಗುವಂಥದ್ದು. ಈ ಶಿಲೀಂಧ್ರದ ಹಾನಿ ಉಂಟಾದಾಗ ಯಾವ ರೀತಿಯ ಲಕ್ಷಣಗಳು ಉಂಟಾಗ್ತವೆ ಅಂತಂದರೆ, ಸಣ್ಣ ಗಿಡಗಳಲ್ಲಾದರೆ ಸುಳಿ ಮೊದಲಿಗೆ ಕಂದು ಬಣ್ಣಕ್ಕೆ ತಿರುಗಿ ಸುಳಿ ಒಣಗುವುದು ಕಂಡುಬರುತ್ತೆ. ನೀವೇನಾದರೂ ಅದನ್ನು ಕಿತ್ತು ನೋಡಿದಾಗ ಅದರಲ್ಲಿ ಕೆಟ್ಟ ವಾಸನೆ ಬರುವುದನ್ನು ನೋಡ್ಬೋದು, ಮತ್ತು ಸುಳಿ ಈಸಿಯಾಗಿ ನಾವು ಅದನ್ನು ಕೀಳ್ಬೋದು, ನೀವು ಎಳೆದ ಕೂಡಲೇ ಅದು ಈಸಿಯಾಗಿ ಕಿತ್ತು ಬರುವಂಥದ್ದು. ಇದು ಸುಳಿಕೊಳ ರೋಗ ಸಣ್ಣ ಗಿಡಗಳಲ್ಲಿ ಉಂಟಾಗುವಂಥದ್ದು. ದೊಡ್ಡ ಗಿಡಗಳಲ್ಲೂ ಕೂಡ ಮಳೆಗಾಲದ ನಂತರ ಅಥವಾ ಮಳೆಗಾಲದಲ್ಲಿ ಈ ರೀತಿಯ ಲಕ್ಷಣಗಳನ್ನು ಕಂಡುಕೊಳ್ಬಹುದು ನೀವು. ಇದು ಬರಲಿಕ್ಕೆ ಮುಖ್ಯವಾದಂತಹ ಕಾರಣಗಳು ಏನು ಶಿಲೀಂಧ್ರ ಅಂತ ಹೇಳಿದ್ರೆ, ಅದೇ ಕಾರಣಗಳೇನು? ಶಿಲೀಂಧ್ರ ಮಳೆಗಾಲದಲ್ಲಿ ಅಡಿಕೆಗೂ ಕೂಡ ಬರುತ್ತೆ, ಫೈಟೋಪ್ತರಾ ಅಂತೇಳಿ ಪಾಮಿಯೋರಾ ಅಂತಾನೆ ಅಡಿಕೆಗೂ ಕೂಡ ಬರುತ್ತೆ. ಅದೇ ಶಿಲೀಂಧ್ರ ತೆಂಗಿಗೂ ಕೂಡ ಹಾನಿಯನ್ನು ಉಂಟು ಮಾಡುತ್ತೆ. ಈ ಶಿಲೀಂಧ್ರ ಸುಳಿ ಭಾಗದಲ್ಲಿ ನೀರು ನಿಂತಾಗ ಅಲ್ಲಿ ಗಾಳಿಯಿಂದ ಹರಡಿ ಸುಳಿ ಭಾಗದಲ್ಲಿ ಕೂತು ಕೊಳೆಯುವಂಥದ್ದು, ಅಲ್ಲಿ ಸುಳಿ ಭಾಗದಲ್ಲಿ ಕೊಳೆಯುವಂಥದ್ದು, ಹಾಗಾಗಿ ಈ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ. ಇದಲ್ಲದೆ ಮತ್ತೆ ಕಾಯಿಗಳ ಮೇಲೂ ಕೂಡ ಇದರ ಪರಿಣಾಮ ಉಂಟಾಗುತ್ತೆ. ಕಾಯಿಗಳೆಲ್ಲ ಸಣ್ಣ ಸಣ್ಣದ ಇರುವಾಗಲೇ ಉದುರು ಹೋಗುವಂಥದ್ದು, ತೊಟ್ಟಿನ ಭಾಗದಲ್ಲಿ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಮಚ್ಚೆಗಳಾಗಿ ಕೆಳಗೆ ಉದುರುವಂಥದ್ದನ್ನು ನೋಡ್ಬೋದು. ಇದು ಕೂಡ ಸುಳಿ ಕೊಳೆ ರೋಗ ಅಥವಾ ಕೊಳೆ ರೋಗ, ಅಡಿಕೆಯಲ್ಲಿ ಕೊಳೆ ರೋಗ ಉಂಟಾಗ್ತದಲ್ಲ, ಅದೇ ಒಂದು ಶಿಲೀಂಧ್ರದಿಂದನೇ ಉಂಟಾಗುವಂಥದ್ದು. ಇದಕ್ಕೆ ಮುಖ್ಯವಾಗಿ ಏನು ಪರಿಹಾರಗಳನ್ನು ನಾವು ಮಾಡಬೇಕಾಗ್ತದೆ? ನಾವು ಸಾಮಾನ್ಯವಾಗಿ ಅಡಿಕೆ ಕೊಳೆ ರೋಗಕ್ಕೆ ಏನು ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡ್ತೀವಿ, ಅದೇ ರೀತಿ ಇದಕ್ಕೆ ಬೋರ್ಡೋ ದ್ರಾವಣವನ್ನು ಮಳೆಗಾಲದ ಸಮಯದಲ್ಲಿ ಸುಳಿಗೆ, ಮಳೆಗಾಲ ಪ್ರಾರಂಭವಾಗುವ ಮುಂಚೆ ಮೇ ಅಥವಾ ಮೇ ಸಮಯದಲ್ಲಿ ಮತ್ತೆ ಇನ್ನು 3 ಬಾರಿ ಸಿಂಪರಣೆಯನ್ನು ತೆಗೆದುಕೊಳ್ತೇವೆ. ಆ ಸಮಯದಲ್ಲಿ ನಾವು ತೆಂಗಿನ ಸುಳಿಗೆ ಮತ್ತು ಕಾಯಿಗೆ ಸಿಂಪರಣೆಯನ್ನು, ಬೋರ್ಡೋ ದ್ರಾವಣ ಸಿಂಪರಣೆಯನ್ನು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಬಹುದು. ಇದಲ್ಲದೆ ರೋಗ ಬಂದಾದ ನಂತರದ ಕ್ರಮಗಳು ಏನು ಅಂತಂದರೆ, ಸಣ್ಣ ಗಿಡಗಳಾದರೆ ಆ ಸುಳಿಯನ್ನು ಕಿತ್ತು ಸುಳಿ ಭಾಗವನ್ನು ಸ್ವಚ್ಛಗೊಳಿಸಿ ಬೋರ್ಡೋ ಪೇಸ್ಟ್ ಅಂತ ತಯಾರು ಮಾಡ್ತೀವಿ. ಬೋರ್ಡೋ ದ್ರಾವಣಕ್ಕೆ ನಾವು 100 ಲೀಟರ್ ನೀರು, 1 ಕೆಜಿ ಮೈಲ್ ತುತ್ತು, 1 ಕೆಜಿ ಸುಣ್ಣ ಹಾಕಿ ತಯಾರು ಮಾಡಿದರೆ, ಈ ಬೋರ್ಡೋ ಪೇಸ್ಟನ್ನು 10 ಲೀಟರ್ ನೀರು, 1 ಕೆಜಿ ಸುಣ್ಣ, 1 ಕೆಜಿ ಮೈಲ್ ತುತ್ತು ಹಾಕಿ ತಯಾರು ಮಾಡ್ತೀವಿ. ಇದನ್ನು ಸುಳಿ ಭಾಗಕ್ಕೆ ಹಚ್ಚುವಂಥದ್ದು. ಇಲ್ಲ ಅಂತಂದರೆ ಬೋರ್ಡೋ ಪೇಸ್ಟ್ ಇಲ್ಲ ಅಂದರೆ ಬ್ಲೈಟಾಕ್ಸ್ ಅನ್ನೋ ಒಂದು ಶಿಲೀಂಧ್ರನಾಶಕ, ಅದು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ಅದನ್ನು ಕೂಡ ಪೇಸ್ಟ್ ಮಾಡಿ ಸುಳಿಗೆ ಹಚ್ಚಿ ನಂತರ ಆ ಭಾಗವನ್ನು ಒಂದು ಪ್ಲಾಸ್ಟಿಕ್ ಕವರಿಂದ ಮುಚ್ಚಬೇಕಾಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುವುದು, ಮತ್ತು ಮಳೆ ಬಂದಾಗ ಮತ್ತೆ ಅಲ್ಲಿ ಶಿಲೀಂಧ್ರದ ಉತ್ಪತ್ತಿ ಅಥವಾ ನಾವು ಹಾಕಿದ ಉಪಚಾರವನ್ನು ಹಾಳಾಗದೇ ಇರುವ ಹಾಗೆ, ಅದು ಮಳೆ ನೀರಿಗೆ ತೊಳೆದು ಹೋಗದೇ ಇರುವ ಹಾಗೆ ಕವರ್ ಮಾಡಬೇಕಾಗತ್ತೆ. ಇದು ಚಿಕ್ಕ ಗಿಡಗಳಲ್ಲಿ ಕೂಡ ಮತ್ತೆ ದೊಡ್ಡ ಗಿಡಗಳಲ್ಲಿ ಕೂಡ ಇದರ ಬಳಕೆ ಒಂದೇ ತರುವ ಅಥವಾ ವ್ಯತ್ಯಾಸ ಉಂಟ? ಚಿಕ್ಕ ಗಿಡಗಳಲ್ಲಿ ಆದರೆ ಈಸಿ, ಸ್ವಲ್ಪ ಸುಲಭ ಆಗುತ್ತೆ. ದೊಡ್ಡ ಮರಗಳಲ್ಲಿ ಮರ ಹತ್ತಿ ದೊಡ್ಡ ಸುಳಿಗಳನ್ನು ಫುಲ್ಲು ಸ್ವಚ್ಛಗೊಳಿಸಿ ಆ ನಂತರ ಯಾವ್ಯಾವ ಗರಿಗಳಿಗೆ ಅಥವಾ ಯಾವ್ಯಾವ ಎಲೆಗಳಿಗೆ ಇದರಿಂದ ಹಾನಿಯಾಗಿದೆ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ಪೇಸ್ಟನ್ನು ಹಚ್ಚಿ ಮುಚ್ಚುವಂಥದ್ದು. ಹೆಚ್ಚು ಕಡಿಮೆ ಎರಡಕ್ಕೂ ಸೇಮ್ ಇರುತ್ತೆ. ಈಗ ಇದಲ್ಲದೆ ಬೇರೆ ರೋಗಗಳು ಯಾವ ಥರ ಬರ್ತವೆ, ಯಾವುದೆಲ್ಲ ರೋಗಗಳು? ಇನ್ನೂ ಹೆಚ್ಚಾಗಿ ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ರೈತರು ಹೇಳ್ತಿರೋ ಸಮಸ್ಯೆ ಅಂತಂದರೆ, ಕಾಂಡ ಭಾಗದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ಅಥವಾ ರಕ್ತ ರೀತಿ ಸೋರುವಂಥದ್ದು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದು ಕಾಂಡ ಸೋರುವ ರೋಗ ಅಂಥೇಳಿ. ಇದರಲ್ಲಿ ಲಕ್ಷಣಗಳು ಹೇಗಿರ್ತವೆ ಅಂತಂದರೆ, ಕಾಂಡದ ಭಾಗದಿಂದ ಕಂದು ಬಣ್ಣದ ಅಥವಾ ಕೆಂಪು ಮಿಶ್ರಿತ ದ್ರವದ ಸೋರಿಕೆ ಆಗುತ್ತೆ. ಮಣ್ಣಿನಿಂದ ಒಂದರಿಂದ ಎರಡು ಫೀಟ್ ಎತ್ತರದಲ್ಲಿ ಈ ರೀತಿ ಲಕ್ಷಣಗಳು ಕಂಡುಬರುತ್ತೆ. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಇದಕ್ಕೆ ಸೆರಾಟೋಸಿಸ್ಟಿಸ್ ಪ್ಯಾರಾಡಾಕ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಕಂಡುಬರುತ್ತೆ. ಈ ಶಿಲೀಂಧ್ರ ಸಾಮಾನ್ಯವಾಗಿ ಮಣ್ಣಲ್ಲಿ ಇರುವಂಥದ್ದು. ಇದು ಹರಡೋದು ಹೇಗಂತಂದರೆ, ಮಣ್ಣಿನಲ್ಲಿರುವ ಈ ಶಿಲೀಂಧ್ರ ನೀರಿನ ಹನಿಗಳು, ಮಳೆ ಹನಿಗಳು ಅಥವಾ ಸ್ಪ್ರಿಂಕ್ಲರ್ ತುಂತುರು ನೀರಾವರಿಯ ಹನಿಗಳು ಮಣ್ಣಿನಿಂದ ಕಾಂಡದ ಭಾಗಕ್ಕೆ ಹಾರಿದಾಗ ಅಥವಾ ಸಿಡಿದಾಗ ಅಲ್ಲಿಂದ ಮಣ್ಣಿನಲ್ಲಿರುವಂಥವು ಕಾಂಡಕ್ಕೆ ತಲುಪ್ತವೆ, ಅಲ್ಲಿ ರೋಗವನ್ನು ಉಂಟು ಮಾಡ್ತವೆ. ಇದರಲ್ಲಿ ಈ ಕೆಂಪು ಒಂದು ರಕ್ತದ ತರದ ಒಂದು ದ್ರವ ಬರ್ತದೆ ಅಂತ ಹೇಳಿದ್ರೆ, ಇದು ಬರಲಿಕ್ಕೆ ಕಾರಣಗಳೇನು? ಇದು ಬರೋದಕ್ಕೆ ಕಾರಣ ಅಂತಂದರೆ, ಶಿಲೀಂಧ್ರ ತೊಗಟೆ ಭಾಗವನ್ನು, ಕಾಂಡದಲ್ಲಿರುವ ತೊಗಟೆ ಭಾಗ ಅಥವಾ ತೊಗಟೆ ಕೆಳಗಿನ ಅಂಗಾಂಶವನ್ನು ಕೊಳೆಯೋ ರೀತಿ ಮಾಡೋದು ಅಥವಾ ಡಿಕಂಪೋಸ್ ಮಾಡೋದ್ರಿಂದ ಅದರಿಂದ ಕೆಂಪು ಬಣ್ಣದ ದ್ರವ ಸೋರಿಕೆ ಆಗ್ತದೆ. ಇದು ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬರುವುದು ಮತ್ತು ಯಾವ ಥರ ಇದಕ್ಕೆ ಉಪಚಾರ ಮಾಡಬೇಕಾಗ್ತದೆ? ಈ ರೋಗ ಹೆಚ್ಚಾಗಿ ನಿರ್ಲಕ್ಷಿತ ಮರಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಹೇಗೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ನೀರು ಸಿಗುವಂಥದ್ದು ಆ ಮರಗಳಿಗೆ, ಬೇಸಿಗೆಯಲ್ಲಿ ಅವುಗಳಿಗೆ ನೀರಿನ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದರೆ, ಮತ್ತು ಇನ್ನು ಜೌಗು ಪ್ರದೇಶ ಅಥವಾ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಏನಾದರೂ ಮರಗಳು ಇದ್ದಾಗ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಈ ರೀತಿಯ ರೋಗಗಳು ಕಂಡು ಬರ್ತವೆ. ಮತ್ತು ಪೊಟ್ಯಾಶ್ ಪೋಷಕಾಂಶ ಅಥವಾ ಯಾವುದೇ ಪೋಷಕಾಂಶಗಳ ಅಸಮತೋಲನ ಅಥವಾ ಕೊರತೆ ಆದಾಗ ಈ ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಇದರ ನಿರ್ವಹಣೆಗೆ ಈ ರೀತಿ ಕಾರಣಗಳಿಂದ ಈ ರೋಗ ಬರುವುದರಿಂದ ಇದನ್ನೆಲ್ಲ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಶಿಫಾರಸಿನ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಲ್ಲದೆ ಇನ್ನು ರೋಗ ಬಂದ ಮೇಲೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ, ಮೊದಲನೇದಾಗಿ ತೊಗಟೆ ಅಥವಾ ಕಾಂಡವನ್ನು ಉಪಚಾರ ಮಾಡೋದು ಹೇಗಂತಂದರೆ, ಫಸ್ಟು ತೊಗಟೆಯ ಭಾಗ ಎಲ್ಲಿ ರೋಗ ಉಂಟಾಗಿದೆ ಆ ಭಾಗವನ್ನು ಹರಿತವಾದ ಚಾಕುವಿಂದ ಕತ್ತರಿಸಿ ಅಥವಾ ತೆಳುವಾಗಿ ತೊಗಟೆಯನ್ನು ತೆಗೆದು ಆ ನಂತರ ಅದನ್ನು ಸ್ವಚ್ಛಗೊಳಿಸಿ ಬೋರ್ಡೋ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ಈ ರೀತಿಯ ಪೇಸ್ಟ್ ಮಾಡಿ ಆ ಭಾಗಕ್ಕೆ ಹಚ್ಚಬಹುದು. ಈ ರೀತಿ ಹಚ್ಚಿದ ನಂತರ ಒಂದು ವಾರದ ಸಮಯದಲ್ಲಿ ನೀವು ಇನ್ನು ಮತ್ತೆ ಪುನಃ ಇದಕ್ಕೆ ರೋಗ ಬರದೇ ಇರುವ ಹಾಗೆ ಡಾಂಬರನ್ನು ಕೂಡ ಹಚ್ಚಬಹುದು, ಮಣ್ಣಿನಿಂದ ಮತ್ತೆ ಹರಡದೇ ಇರೋದಕ್ಕೋಸ್ಕರ. ನಾವು ಈ ಬೋರ್ಡೋ ಪೇಸ್ಟ್ ಅಥವಾ ಬ್ಲೈಟಾಕ್ಸ್ ಹಚ್ಚಿದಾಗ ಅದರಲ್ಲಿರುವ ಶಿಲೀಂಧ್ರ ಎಲ್ಲ ಸಾಯ್ತದೆ, ಈ ಡಾಂಬರ್ ಹಚ್ಚಿದಾಗ ಮತ್ತೆ ಅದರ ಮೇಲೆ ರೋಗಾಣು ಬಾರದೇ ಇರುವ ಹಾಗೆ ನೋಡ್ಬೋದು. ಇದಲ್ಲದೆ ಮಣ್ಣಿನಲ್ಲಿರುವ ಶಿಲೀಂಧ್ರಗಳನ್ನು ನಾಶಪಡಿಸುವುದಕ್ಕೆ ಮಣ್ಣಿಗೆ ಹೆಕ್ಸಾಕೊನಜೋಲ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಉಪಚಾರ ಮಾಡ್ಬೋದು. ಇದು 2-3 ml ಪ್ರತಿ ಲೀಟರ್ ನೀರಿಗೆ ಈ ಔಷಧವನ್ನು ಹಾಕಿ ಪ್ರತಿ ಮರಕ್ಕೆ 4-5 ಲೀಟರ್ ಆಗುವಷ್ಟು ಬುಡದ ಸುತ್ತ ಸುರಿದು ಉಪಚಾರವನ್ನು ಮಾಡೋದು. ಮತ್ತು ಬೇವಿನ ಹಿಂಡಿಯನ್ನು ಉಪಯೋಗಿಸೋದ್ರಿಂದ ಕೂಡ ಮಣ್ಣಿನಲ್ಲಿರುವ ಶಿಲೀಂಧ್ರವನ್ನು ನಿಯಂತ್ರಣ ಮಾಡ್ಬೋದು. ಬೇವಿನ ಹಿಂಡಿ ಒಂದು 3-5 kg ಆಗುವಷ್ಟು ಪ್ರತಿ ಮರಕ್ಕೆ ಉಪಯೋಗಿಸಬಹುದು. ಈ ರೀತಿ ಸಮಗ್ರವಾಗಿ ಈ ರೋಗವನ್ನು ನಿಯಂತ್ರಣ ಮಾಡಲು ಸಾಧ್ಯ ಇದೆ ಸರ್. ಇದೀಗ ಈ ಮಣ್ಣಿನಿಂದ ಬರುವ ರೋಗ ಆದ್ದರಿಂದ ಮುಖ್ಯವಾಗಿ ಎಷ್ಟು ಸಲ ಈ ರೀತಿಯ ಉಪಚಾರಗಳನ್ನು ಮಾಡಬೇಕಾಗ್ತದೆ? ಉಪಚಾರ ಸಾಮಾನ್ಯವಾಗಿ ಬೇವಿನ ಹಿಂಡಿ ಆವಾಗವಾಗ ಪ್ರತಿ ಸಲ ಪೋಷಕಾಂಶಗಳ ನಿರ್ವಹಣೆ ಮಾಡುವಾಗ ಹಾಕಿದರೆ ಒಂದು ಸಲ ಮಾಡಿದರೆ ಸಾಕಾಗುತ್ತೆ. ಇನ್ನು ರೋಗ ಉಲ್ಬಣ ಆದರೆ ಆವಾಗ ಮತ್ತೆ ಉಪಚಾರ ಮಾಡಬೇಕಾಗತ್ತೆ. ರೋಗದ ತೀವ್ರತೆಗೆ ಅನುಗುಣವಾಗಿ ಈ ರೀತಿಯ ಉಪಚಾರವನ್ನು ಮಾಡಬೇಕಾಗತ್ತೆ. ನಂತರ ಇಲ್ಲಿ ಅಣಬೆ ರೋಗ ಕೂಡ ಈ ತೆಂಗಿನ ಮರಕ್ಕೆ ಬರುವಂಥದ್ದು. ಈ ಅಣಬೆ ರೋಗದ ಒಂದು ಲಕ್ಷಣಗಳನ್ನು ಬಗ್ಗೆ ಹೇಳ್ಬೋದಾ? ಅಣಬೆ ರೋಗದ ಲಕ್ಷಣಗಳು ಅಂತಂದರೆ ಕೆಲವೊಮ್ಮೆ ಇದು ಕಾಂಡ ಸೋರುವ ರೋಗದ ಜೊತೆ ಕೂಡ ಕನ್ಫ್ಯೂಸ್ ಆಗಬಹುದು. ಯಾಕಂದರೆ ಇದರಲ್ಲೂ ಕೂಡ ಕೆಳಭಾಗದಲ್ಲಿ ಕಾಂಡದ ಭಾಗದಲ್ಲಿ ಮಣ್ಣಿನಿಂದ 1 ಅಡಿ ಭಾಗದಲ್ಲಿ ರಕ್ತ ಥರದ ಸೋರಿಕೆ ಅಥವಾ ಕಂದು ಬಣ್ಣದ ದ್ರವದ ಸೋರಿಕೆ ಕಂಡು ಬರಬಹುದು. ಆದರೆ ಇದು ಜಾಸ್ತಿ ಎತ್ತರಕ್ಕೆ ಹೋಗುವುದಿಲ್ಲ. ಕಾಂಡ ಸೋರುವ ರೋಗದಲ್ಲಿ ಆದರೆ ಎತ್ತರಕ್ಕೆ ಹೋಗುತ್ತೆ. ಮತ್ತು ಇದರಲ್ಲಿ ಮರದ ಬುಡದಲ್ಲಿ ಅಣಬೆ ರೀತಿಯ ಬೆಳವಣಿಗೆ ಕೂಡ ಕಂಡು ಬರುತ್ತೆ. ಇದು ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ನೆಕ್ಸ್ಟ್ ಇನ್ನೂ ತೀವ್ರತೆ ಹೆಚ್ಚಾದಾಗ ಮರದ ಗರಿಗಳು ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತು ಅವುಗಳ ಸೈಜ್ ಗಾತ್ರ ಕೂಡ ಕಡಿಮೆ ಆಗುತ್ತೆ. ಹಾಗೆ ಇನ್ನೂ ಜಾಸ್ತಿ ಆದಾಗ ಮರ ಪೂರ್ತಿಯಾಗಿ ಸಾಯುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳಬಹುದು? ಈ ರೀತಿ ರೋಗ ಲಕ್ಷಣಗಳು ಕಂಡು ಕೂಡಲೇ ಒಂದೊಮ್ಮೆ ಈ ರೋಗ ಪೂರ್ತಿಯಾಗಿ ಬಂದು ಅಣಬೆ ಬೆಳವಣಿಗೆ ಆಗಿದೆ ಮರದಲ್ಲಿ ಅಂತಂದರೆ ಅದನ್ನು ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮರ. ಹಾಗಾಗಿ ಆ ಮರವನ್ನು ಕಡಿದು ಹಾಕುವುದೇ ತುಂಬ ಉತ್ತಮ. ಯಾಕಂದರೆ ಇದರಿಂದ ಸುತ್ತಲಿನ ಮರಗಳಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಇದೆ. ಅಣಬೆ ಬಂದಿದೆ ಅಂತಂದರೆ ಅದು ಲಾಸ್ಟ್ ಸ್ಟೇಜ್ಗೆ ಹೋಗಿದೆ ಅಂತ ಅರ್ಥ. ನಮಗೆ ಅಣಬೆ ರಚನೆ ಕಂಡು ಬರೋದಕ್ಕಿಂತ ಮುಂಚೆ ಇದು ಅಣಬೆ ರೋಗ ಬಂದಿದೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಲಕ್ಷಣಗಳು ಕಂಡು ಬಂದರೆ ಆ ಮರವನ್ನು ಸುಟ್ಟು ನಾಶಪಡಿಸುವುದು, ಮತ್ತು ಆ ಜಾಗದಲ್ಲಿ ಆ ಮರ ಇರುವ ಜಾಗದಲ್ಲಿ ಹೆಕ್ಸಾಕೊನಜೋಲ್ ಅನ್ನೋ ಶಿಲೀಂಧ್ರ ನಾಶಕವನ್ನು ಉಪಚರಿಸಬೇಕಾಗುತ್ತೆ. ಇದು ಒಂದು 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಜಾಗದಲ್ಲಿ ಉಪಚಾರ ಮಾಡುವುದು ಉತ್ತಮ. ಅದಲ್ಲದೆ ಆ ಮರದ ಸುತ್ತ ಒಂದು 2 ಅಡಿ ಆಳ 1 ಅಡಿ ಅಗಲದ ಕಂದಕವನ್ನು ಮಾಡಬೇಕಾಗತ್ತೆ. ಆ ಕಂದಕಕ್ಕೂ ಕೂಡ ಈ ಹೆಕ್ಸಾಕೊನಜೋಲ್ ದ್ರಾವಣವನ್ನು ಹಾಕಬೇಕಾಗತ್ತೆ. ಇದರಿಂದ ಮಣ್ಣಿನಲ್ಲಿರುವ ಈ ಶಿಲೀಂಧ್ರದ ಕವಕ ಜಾಲ ಬೇರೆ ಮರಗಳಿಗೆ ಹಾನಿ ಉಂಟು ಮಾಡದೇ ಇರುವಂತೆ ತಡೆಗಟ್ಟಬಹುದು. ಅಂದರೆ ಈ ರೋಗ ಬಂದರೆ ಅದು ಬಹುಶಃ ಅದು ಒಂದು ಮಾರಣಾಂತಿಕ ರೋಗ, ಅದಕ್ಕೆ ಯಾವುದೇ ರೀತಿಯ ಒಂದು ಔಷಧಗಳು ಅಥವಾ ಉಪಚಾರಗಳು ಇಲ್ಲ ಅಂತ? ಉಪಚಾರ ಇಲ್ಲ ಅನ್ನೋದಕ್ಕಿಂತ ನಮಗೆ ಅದು ಗೊತ್ತಾಗುವಾಗ ಮರ ತನ್ನ ಚೇತರಿಸುವಂಥ ಕೆಪಾಸಿಟಿ ಕಳ್ಕೊಂಡಿರುತ್ತೆ. ಯಾಕಂದರೆ ನಮಗೆ ಅಣಬೆ ರೋಗ ಬಂದಿದೆ ಅಂತ ಗೊತ್ತಾಗೋದು ಅದರಲ್ಲಿ ಅಣಬೆ ಬೆಳೆದ ಮೇಲೆ. ಅಣಬೆ ಬೆಳೆಯೋದು ಯಾವಾಗ ಅಂತಂದರೆ ಮರ ಸಾಯುವ ಪರಿಸ್ಥಿತಿಗೆ ಬಂದಾಗ, ಆ ಸಮಯದಲ್ಲಿ ಅಣಬೆ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಒಂದು ಮರಕ್ಕೆ ಬಂದಿದೆ ಅಂತಂದರೆ ನಾವು ಮುಂಜಾಗ್ರತೆಯನ್ನು ಬೇರೆ ಮರಗಳಿಗೆ ಬಾರದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವನ್ನು ಬಳಸ್ಕೋಬೇಕಾಗುತ್ತೆ. ಒಳ್ಳೆಯದು ಸ್ವಾತಿ ಶೆಟ್ಟಿ ಅವರೇ, ಮುಖ್ಯವಾಗಿ ಈ ತೆಂಗಿನ ಮರದಲ್ಲಿ ಬರುವಂತಹ ಬೇರೆ ಬೇರೆ ರೋಗಗಳ ಬಗ್ಗೆ ತಿಳಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ತೆಂಗಿನ ಬೆಳೆಗೆ ಬರುವ ರೋಗಗಳು ಈ ಕುರಿತು ಬ್ರಹ್ಮ ಅವರ ಕೃಷಿ ವಿಜ್ಞಾನ ಕೇಂದ್ರದ ಸ್ವಾತಿ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಇದೀಗ ಕೆಲವು ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಗೆಜ್ಜೆಯು ಘಲ್ಲನೆ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ನೀ ಹೆಜ್ಜೆಯ ಹಾಕುತ್ತ ನರ್ತಿಸುಬಾದೇವ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ನೀ ಹೆಜ್ಜೆಯ ಹಾಕುತ್ತ ನರ್ತಿಸುಬಾದೇವ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ. ಶಿವನುಲು ನಿರತವು ನಟನವಾಡ ಮೂರ್ತಿ, ಶಿವನುಲು ನಿರತವು ನಟನವಾಡ ಮೂರ್ತಿ, ಕಣ್ತುಂಬಿ ನಿಲ್ತೆನಿ ನರ್ತನ ಗಣಪತಿ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ನೀ ಹೆಜ್ಜೆಯ ಹಾಕುತ ನರ್ತಿಸುಬಾದೇವ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ. ಭೂಮಿಯು ಆಡಿದೆ ನೀ ನಾಟ್ಯ ಮಾಡಲು, ವಿಶ್ವದೇ ಹೊಸದೊಂದು ಚೇತನವು ಮೂಡಲು. ಭೂಮಿಯು ಆಡಿದೆ ನೀ ನಾಟ್ಯ ಮಾಡಲು, ವಿಶ್ವದೇ ಹೊಸದೊಂದು ಚೇತನವು ಮೂಡಲು. ಇರುಳನು ನೀಗುವ ಬೆಳಕು ನಿನ್ನ ಜ್ಞಾನವು, ಇರುಳನು ನೀಗುವ ಬೆಳಕು ನಿನ್ನ ಧ್ಯಾನವು, ಎದೆಯಲ್ಲಿ ಭಕ್ತಿಯ ನಾದ ನಿನ್ನ ಗಾನವು. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ನೀ ಹೆಜ್ಜೆಯ ಹಾಕುತ್ತ ನರ್ತಿಸುಬಾದೇವ. ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ. ಶ ಕ್ಷಣ ಕ್ಷಣನ ವಿನಯದೆ ಪ್ರಭು ನಿನ್ನ ಭಜಿಸುವೆ. ಅನುದಿನ ತವ ಪದಗಳಲ್ಲಿ ಸುಖದೆ ಮೈಯ ಮರೆಯುವೆ. ಕ್ಷಣ ಕ್ಷಣನ ವಿನಯದೆ ಪ್ರಭು ನಿನ್ನ ಭಜಿಸುವೆ. ಅನುದಿನ ತವ ಪದಗಳಲ್ಲಿ ಸುಖದೆ ಮೈಯ ಮರೆಯುವೆ. ವಿಘ್ನವಾನಿಗಲೂ ಗಣಪ ಕೇಳಿಕೊಳ್ಳುವೆ. ವಿಘ್ನವಾನಿಗಲೂ ಗಣಪ ಕೇಳಿಕೊಳ್ಳುವೆ. ವಿಜಯವ ಸಾಧಿಸೆ ಪ್ರಭುವೆ ಬೇಡಿಕೊಳ್ಳುವೆ. ಗೆಜ್ಜೆಯು ಗಲ್ಲನೆ ಆಡಿದೆ ಸ್ವಾಮಿ, ನೀ ಹೆಜ್ಜೆಯ ಹಾಕುತ್ತ ನರ್ತಿಸುವ ದೇವ. ಗೆಜ್ಜೆಯು ಗಲ್ಲನೆ ಆಡಿದೆ ಸ್ವಾಮಿ. ಕೇಳುಗರೆ, ಇದೀಗ ಮುಂದಿನ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಶಿಷ್ಟ ರಕ್ಷಕನೆ ದುಷ್ಟ ಶಿಕ್ಷಕನೆ ಅಭೀಷ್ಟ ನೀಡೆಂದು ನಾ ಬೇಡುವೆ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಶಿಷ್ಟ ರಕ್ಷಕನೆ ದುಷ್ಟ ಶಿಕ್ಷಕನೆ ಅಭೀಷ್ಟ ನೀಡೆಂದು ನಾ ಬೇಡುವೆ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಲಕ್ಷ್ಮೀ ದೇವಿ ವರ ಪಡೆದ ಶುಭ ಲಕ್ಷಣ ಮೂರ್ತಿ ಲಕ್ಷ್ಮೀ ಗಣಪತಿ. ಲಕ್ಷ್ಮೀ ದೇವಿ ವರ ಪಡೆದ ಶುಭ ಲಕ್ಷಣ ಮೂರ್ತಿ ಲಕ್ಷ್ಮೀ ಗಣಪತಿ. ಕೃಷ್ಣ ನೀಡಿದ ಹಾರವ ಧರಿಸಿ ಶೋಭಿಸುವಂಥ ಚಿಂತಾಮಣಿ ಗಣಪತಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಅಕ್ಷರ ಬರದನು ಆನಂದ ಗಣಪತಿ ಮುಕ್ತಿಯ ಕೊಡುವ ಶಕ್ತಿ ಗಣಪತಿ, ಅಕ್ಷರ ವರದನು ಆನಂದ ಗಣಪತಿ, ಮುಕ್ತಿಯ ಕೊಡುವ ಶಕ್ತಿ ಗಣಪತಿ, ಕಷ್ಟ ನಿವಾರಕ ಉಚ್ಚಿಷ್ಟ ಗಣಪತಿ, ಕಷ್ಟ ನಿವಾರಕ ಉಚ್ಚಿಷ್ಟ ಗಣಪತಿ, ಬುದ್ಧಿದಾಯಕ ಕುಮಾರ ಗಣಪತಿ, ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ, ಶಿಷ್ಟ ರಕ್ಷಕನೇ ದುಷ್ಟ ಶಿಕ್ಷಕನೇ ಅಭೀಷ್ಟ ನೀಡೆಂದು ನಾ ಬೇಡುವೆ, ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಕೇಳುಗರೆ, ಇದೊಂದು ಪ್ರಕಟಣೆ. ಕುಳಾಯಿ ಗ್ರಾಮದ ಕುಳಾಯಿ ಗುಡ್ಡೆ ರೈಲ್ವೆ ಬ್ರಿಡ್ಜ್ನಿಂದ ಸುಮಾರು 200 ಮೀಟರ್ ದೂರ ಸುರತ್ಕಲ್ ಕಡೆಗೆ ರೈಲ್ವೆ ಟ್ರ್ಯಾಕ್ನಲ್ಲಿ ವ್ಯಕ್ತಿಯೊಬ್ಬನು ಗಾಯಗೊಂಡು ಮೃತಪಟ್ಟು ಬಿದ್ದಿರುವುದು ಕಂಡುಬಂದಿದ್ದು, ಈತನಿಗೆ ಯಾವುದೋ ರೈಲು ಡಿಕ್ಕಿ ಹೊಡೆದು ಆತನು ಗಂಭೀರ ಸ್ವರೂಪದ ಗಾಯದಿಂದ ಮೃತಪಟ್ಟಿರಬಹುದಾಗಿದೆ. ಈತನ ಅಂದಾಜು ಪ್ರಾಯ 30-35